ಹೈನುಗಾರಿಕೆ ಅಗತ್ಯತೆ ಯಾಕೆ ಕಾಣಿಸ್ತದೆ ಅಂತ ಹೇಳಿದ್ರೆ, ಇವು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಬಹಳ ಯಥೇಚ್ಛವಾಗಿ ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಅಂಶ. ಇದರಲ್ಲಿ ನಾವು ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಪನ್ನೀರು, ಕೋವಾ, ಅಂದ್ರೆ ಹಲವಾರು ಪದಾರ್ಥಗಳ ಏನೊಂದು ತಯಾರಿಕೆ ಇದೆಯೋ ಅದೆಲ್ಲ ಮಿಲ್ಕ್ ಬೇಸ್ಡ್, ಅಂದ್ರೆ ಹಾಲಿನ ಮೇಲೆ ನಾವು ನಿರ್ಬಂಧಿಸಬೇಕಾಗುತ್ತೆ. ಅದರಿಂದ ಹಾಲು ಬಹಳ ಒಂದು ಎಸೆನ್ಷಿಯಲ್ ಐಟಮ್, ನಮ್ಮ ಅವಶ್ಯಕ ಪದಾರ್ಥ ನಮ್ಮ ದೈನಂದಿನ ಬಳಕೆಯಲ್ಲಿ. ಅದ್ರ ಜೊತೆಗೆ ಉಳುಮೆ ಮತ್ತು ಟ್ರಾನ್ಸ್ಪೋರ್ಟೇಷನ್, ಅಂದ್ರೆ ಈಗ ಇತ್ತೀಚೆಗೆ ಏನೋ ಟ್ರಕ್ಗಳೆಲ್ಲ ಬಂದ್ಬಿಟ್ಟಿದೆ, ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಉಳುಮೆ ಮತ್ತು ಈ ಸಾಗಾಣಿಕೆಗೆ ಹೈನುಗಾರಿಕೆ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತಾ ಇತ್ತು. ಹಾಗೆ ಕಳೆ ತೆಗೆಯೋದು, ಅಂದ್ರೆ ಕಳೆನಾಶಕ ಯಂತ್ರಗಳನ್ನ ಬಳಸುವ ಬದಲು ಹಸುಗಳನ್ನ ಅಥವಾ ಎತ್ತುಗಳನ್ನ ಎಮ್ಮೆಗಳನ್ನ ಮೇಯಿಸಿ ಎಷ್ಟೊಂದು ವ್ಯವಸಾಯ ಜಮೀನುಗಳಲ್ಲಿ ಕೂಲಿ ಇಲ್ಲದೆ ಕಳೆನ ತೆಗೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಹೈನುಗಾರಿಕೆ ರೈತರಿಗೆ ಒಂದು ಅವಿಭಾಜ್ಯ ಅಂಗ. ಯಾಕೆಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾವಯವ ಗೊಬ್ಬರ ಇಲ್ಲದೆ ಇವತ್ತು ಯಾವುದೇ ಒಂದು ಬೆಳೆಯನ್ನು ಬೆಳೀಲಿಕ್ಕೂ ಆಗ್ತಾ ಇಲ್ಲ. ಅದರಿಂದ ಗೊಬ್ಬರದ ಒಂದು ಮೂಲ ಅಂತ ಹೇಳಿದ್ರೆ ಇವತ್ತು ಹೈನುಗಾರಿಕೆ. ಅದರಿಂದ ಸಣ್ಣ ಹಿಡುವಳಿದಾರರು, ನಾವು ದೊಡ್ಡ ಹಿಡುವಳಿದಾರನ ಗಮನಿಸೋದು ಬೇಡ, ಸಣ್ಣ ಹಿಡುವಳಿದಾರರು ಈ ಮಾರ್ಜಿನಲ್ ಫಾರ್ಮರ್ಸ್ ಅಂತ ನಾವು ಏನ್ ಹೇಳ್ತೀವೋ ಅವರಿಗೆ ಮತ್ತೆ ಈ ಕೃಷಿ ಕೂಲಿ ಕಾರ್ಮಿಕರಿಗೆ, ಇವರಿಗೆ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಬರೇ ಕೂಲಿ ಒಂದು ಆದಾಯದ ಜೊತೆಗೆ ಪೂರಕ ಆದಾಯ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇದು ಹಸು ಮತ್ತು ಎಮ್ಮೆ ಸಾಕಾಣಿಕೆ ಅವರಿಗೆ ಇಲ್ಲದೆ ಅವರಿಗೆ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಎಷ್ಟೊಂದು ಭಾಗಗಳು ಇವತ್ತಿಗೂ ಕಾಣಿಸ್ತೀವಿ. ಆಮೇಲೆ ಮತ್ತೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫುಡ್ ಬಾಸ್ಕೆಟ್ ಅಂತ, ಏನು ಆಹಾರದ ಒಂದು ಪೊಟ್ಟಣ ಅಂತ ಹೇಳ್ತೀವೋ ಅದರಲ್ಲಿ ಪ್ರೋಟೀನ್ ಅನ್ನೋದು ಎಲ್ರಿಗೂ ಬೇಕೇ ಬೇಕು. ನೀವು ಎಷ್ಟೇ ಭತ್ತ ಬೆಳೀರಿ, ಎಷ್ಟೇ ರಾಗಿ ಬೆಳೀರಿ, ಪ್ರೋಟೀನ್ ಯುಕ್ತ ಆಹಾರ ತಿನ್ನಲಿಲ್ಲ ಅಂತ ಹೇಳಿದ್ರೆ ಕೊರತೆ ಉಂಟಾಗ್ಬಿಡುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ, ಆರೋಗ್ಯ ಚೆನ್ನಾಗೇ ಇರೋದಿಲ್ಲ, ಬದುಕಲಿಕ್ಕೂ ಆಗೋದಿಲ್ಲ. ಈ ಪ್ರೋಟೀನ್ ಸೋರ್ಸ್ ಅಂತ ಹೇಳಿದಾಗ ನಾವು ಬರೀ ಮೊಟ್ಟೆ ಮಾಂಸ ಅಂತ ಯೋಚನೆ ಮಾಡಿದ್ರೆ ಆಗಲ್ಲ, ಯಾಕಂದ್ರೆ ಎಷ್ಟೋ ಜನಾಂಗದವರು ಅದನ್ನ ಸೇವಿಸದೇ ಇರ್ಬೋದು ಅಥವಾ ಅವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈ ಹಾಲು ಅಂತ ಹೇಳೋದು ಪ್ರತಿಯೊಂದು ಜನಾಂಗದವರು ಕುಡಿಯುವಂತ ಒಂದು ಪದಾರ್ಥ, ಅಂದ್ರೆ ಇದರಲ್ಲಿ 10-25 grams ತನಕ ಪ್ರೋಟೀನ್ ದಿನಾ ಸೇವಿಸೋದ್ರಿಂದ ನಮ್ಮ ಪ್ರೋಟೀನ್ ಕೊರತೆನೂ ನಾವು ಹಾಲಿನ ಮುಖಾಂತರ ನೀಗಿಸ್ಕೋಬಹುದಾಗಿದೆ. ದೇಶದ ಜನಸಂಖ್ಯೆ ಇವತ್ತು ಏನಿದೆಯೋ 60% ಜನ ಇವತ್ತು ಹೈನುಗಾರಿಕೆ ಮೇಲೆ ಅವಲಂಬಿಸಿದರಾಗಿದ್ದಾರೆ. ಇದನ್ನ ನಾವು ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ನಾವು ಜನಸಂಖ್ಯೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮಗೆ ಬರೀ ಉದ್ಯೋಗದಲ್ಲಿ ಇರೋರ್ನ ಮಾತ್ರ ಕಾಣಿಸ್ತಾರೆ ಹೊರತು ಜನಸಂಖ್ಯಾ ಆಧಾರಿತ ತಗೊಂಡ್ರೆ 60% ಜನಸಂಖ್ಯೆ ಇವತ್ತು ಹೈನುಗಾರಿಕೆ ಅವಲಂಬಿತರಾಗಿದ್ದಾರೆ. ಸೊ ಅದರಿಂದ ದಿನಕ್ಕೆ 2 times ಅವರಿಗೆ ಆದಾಯ ಬರುವಂತ ಒಂದು ಒಂದೇ ಒಂದು ಉದ್ಯಮ ಅಂತ ಹೇಳಿದ್ರೆ ಹೈನುಗಾರಿಕೆ. ಯಾಕಂದ್ರೆ ಹಾಲಿನ ಬೆಳಗ್ಗೆನೂ ಮಾರ್ತಾರೆ, ಸಂಜೆನೂ ಮಾರ್ತಾರೆ. ದಿನಕ್ಕೆ 2 times ಅವರಿಗೆ ಆದಾಯ ಬರುವಂತ ಉದ್ಯಮ ಈ ದೇಶದಲ್ಲಿ ಯಾವುದೂ ಇಲ್ಲ. ಜೊತೆಗೆ ಈ ಹಾಲಿನಾಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗಿದೆ, ಬಹಳ ಸುವ್ಯವಸ್ಥಿತವಾಗಿದೆ. ಯಾಕಂತ ಹೇಳಿದ್ರೆ ಹಾಲು ರೈತರು ಏನ್ ಅದನ್ನ ಉತ್ಪತ್ತಿ ಮಾಡ್ತಾರೆ ಅಂದ್ರೆ, ನಾವು ರೈತರು ಅಂತ ಹೇಳಿದ ತಕ್ಷಣ ಕೃಷಿ ಉತ್ಪನ್ನಗಳ ಕಸ ಅಂತಾನೆ ಹೇಳ್ಬೋದಲ್ಲ, ಆ ಕೃಷಿ ಕಸನ ಸೇವಿಸಿ ಅದನ್ನ ರಸವನ್ನಾಗಿ ಪರಿವರ್ತಿಸುವ ಒಂದು ಯಂತ್ರ ಅಂತ ಹೇಳಿದ್ರೆ ನಮ್ಮ ಹಸು ಮತ್ತು ಎಮ್ಮೆ. ತಾವು ಉತ್ತಮವಾದಂತ ಅಂಶವನ್ನು ಹೇಳಿದ್ರಿ. ನಮ್ಮ ರೈತರು ಈ ಬೆಳೆಗಳನ್ನ ಬೆಳೆಯುವಾಗ ಬರುವಂತ ಈ ಹುಲ್ಲನ್ನ ಅವರು ಸದುಪಯೋಗ ಪಡಿಸ್ಕೋಬಹುದು, ಈ ಹಸು ಮತ್ತೆ ಎಮ್ಮೆ ಸಾಕಾಣಿಕೆ ಮಾಡೋದ್ರಿಂದ ಆ ಮೇವನ್ನ ಅವರು ಚೆನ್ನಾಗಿ ಸದ್ಬಳಕೆ ಮಾಡ್ಕೋಬಹುದು ಅಂತಂದು. ಇವೆಲ್ಲ ಅಂಶಗಳನ್ನು ನೋಡಿದಾಗ ಸಾಕಷ್ಟು ಪ್ರಯೋಜನಗಳಿದ್ದಾವೆ. ಇದೊಂದು ಅತ್ಯಗತ್ಯವಾದಂತ ಒಂದು ಕಸಬು ಅಂತಾನೆ ನಾವು ಹಸು ಮತ್ತು ಎಮ್ಮೆ ಸಾಕಾಣಿಕೆಯನ್ನ ಪರಿಗಣಿಸಬಹುದು. ಹೈನುಗಾರಿಕೆಗೆ ಈ ಎಮ್ಮೆ ಮತ್ತು ಹಸು ಸಾಕಾಣಿಕೆಯಲ್ಲಿ ತೊಡಗುವಾಗ ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ? ಸಾಕಾಣಿಕೆಗೆ ಅಂತ ತೊಡಗಿದಾಗ ನಾವು ಬರೀ ಹಾಲು ಕರೆಯೋದು ಒಂದೇ ಯೋಚನೆ ಮಾಡಬಾರ್ದು. ಇದರಲ್ಲಿ ಮೊದಲು ನಾವು ರೋಗ ನಿರೋಧಕ ಶಕ್ತಿ ಇರುವಂತ ರಾಸುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಉತ್ತಮ ಇಳುವರಿ ಕೊಡುವಂತ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ವಯಸ್ಸಿನಲ್ಲಿ ಕಮ್ಮಿ ಇರಬೇಕು, ಅಂದ್ರೆ ಮುದಿ ಹಸು ಅಥವಾ ಎಮ್ಮೆಗಳನ್ನ ತಂದು ನಾನು ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಅದರಿಂದ ವಯಸ್ಸಿನಲ್ಲಿ ಕಡಿಮೆ ಇರುವಂತ ರಾಸುಗಳು, ಹಾಗೆ ಕರು ಹಾಕ್ಲಿಕ್ಕೆ ಇರುವಂತ ಗರ್ಭ ಹಸುಗಳು ಅಥವಾ ಈಗ ತಾನೆ ಕರು ಹಾಕಿರುವಂತ, ಅಂದ್ರೆ ನಾವು ಕರು ಹಾಕಿ 10-15 days ಹಸು ಅಥವಾ ಎಮ್ಮೆಗಳನ್ನ ರೈತರು ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದರಲ್ಲಿ ದೀರ್ಘವಾದ ಲ್ಯಾಕ್ಟೇಷನ್ ಪೀರಿಯಡ್, ಅಂದ್ರೆ ಹಾಲು ಉತ್ಪಾದನಾ ಅವಧಿ ರೈತನಿಗೆ ಸಿಗುತ್ತೆ, ಇದರಿಂದ ಲಾಭದಾಯಕವಾಗಿ ಕಾಣಿಸ್ತದೆ. ಕರು ಹಾಕಿ 3-6 months ಇರೋದನ್ನ ತಂದ್ರೆ ಅವನಿಗೆ ಹಾಲು ಸಿಗೋದಿಲ್ಲ, ಅದರಲ್ಲಿ ಲಾಭ ಕಾಣಿಸೋದು ಇಲ್ಲ, ಆ ಕಡೆ ಗರ್ಭನೂ ಇರೋದಿಲ್ಲ, ಇದರಿಂದ ಅವನು ನಷ್ಟ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಹೈನುಗಾರಿಕೆ ಲಾಭ ಬರಬೇಕಾದ್ರೆ ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆಗೆ ಸಂಬಂಧಪಟ್ಟಾಗೆ ತಳಿ ಸಂವರ್ಧನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ನಮ್ಮ ರಾಜ್ಯದಲ್ಲಾಯಿತು, ರಾಷ್ಟ್ರ ಮಟ್ಟದಲ್ಲಾಯಿತು, ಏನಿದು ತಳಿ ಸಂವರ್ಧನೆ ನೀತಿ ಇದೆಯಲ್ಲ, ಅಂದರೆ ಬ್ರೀಡಿಂಗ್ ಪಾಲಿಸಿ ಅಂತ, ಇದು ಏನನ್ನ ಸೂಚಿಸುತ್ತೆ, ಇದರಲ್ಲಿರುವಂಥ ಮುಖ್ಯ ಅಂಶಗಳೇನು ಅಂತೀರಿ? ನೋಡಿ, ತಳಿ ಸಂವರ್ಧನೆಯ ಪಾಲಿಸಿ ಮೇಕರ್ಸ್ ಅಂತ ನಾವ್ ಏನ್ ಹೇಳ್ತೀವಿ ನಮ್ಮ ವಿಜ್ಞಾನಿಗಳು, ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಮುಖ್ಯವಾಗಿ ಬೇಕಿರೋದು ಏನು ಅಂತ ಹೇಳಿದ್ರೆ ಹಾಲು ಮತ್ತು ಮಾಂಸ ಮತ್ತು ಡ್ರಾಫ್ಟ್ ಅಥವಾ ಸಾಗಾಣಿಕೆ ಶ್ರಮ. ಶ್ರಮ ಅಂದ್ರೆ ಈ ಹಸುಗಳನ್ನ ಅಥವಾ ಎತ್ತುಗಳನ್ನ ಉಪಯೋಗಿಸಿ ಕೆಲಸ ಮಾಡಿಸುವಂತ ಒಂದು ಅಂಶನ ಅವರು ಗಮನಿಸ್ಕೋಬೇಕಾಗ್ತದೆ. ಸೊ ಇದು ಮೂರು ಅಂಶನ ಗಮನಿಸಿಟ್ಕೊಂಡು ಅವರು ಬ್ರೀಡಿಂಗ್ ಪಾಲಿಸಿ ಅಂತ ಮಾಡ್ತಾರೆ, ತಳಿ ಸಂವರ್ಧನಾ ನೀತಿಗಳು ಅಂತ ಅದನ್ನ ರೂಪಿಸಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ತಳಿ ಸಂವರ್ಧನೆ ಮಾಡಿದ್ರು ಅಧಿಕ ಇಳುವರಿಯ ಅಥವಾ ಅಧಿಕ ಹಾಲು ಕೊಡುವಂತ ಹಸು ಮತ್ತು ಎಮ್ಮೆ ಉತ್ಪಾದನೆ ಆಗಬೇಕು, ಅದು ಹೆಚ್ಚು ಸಂಖ್ಯೆಯಲ್ಲಿ ಉತ್ಪಾದನೆ ಆಗಬೇಕು. ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ಹೇಗೆ ಬೆಳೀತಾ ಇದೆಯೋ ಅದಕ್ಕೆ ನಾವು ರಾಸುಗಳನ್ನ ಹೆಚ್ಚು ಮಾಡಿದ್ರೆ ಮಾತ್ರ ನಮಗೆ ಹಾಲು ಉತ್ಪಾದನೆ ಆಗುತ್ತೆ, ವಿನ ರಾಸುಗಳು ಕಮ್ಮಿ ಆಗ್ಬಿಟ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಾಲು ಸಿಗೋದಿಲ್ಲ. ಎಷ್ಟೊಂದು ಕಡೆ ನಿಮಗೆ ಗೊತ್ತಿರಬಹುದು, 1950-60 ದಶಕದಲ್ಲಿ ಹಾಲು ತಗೊಳ್ಬೇಕು ಅಂತ ಹೇಳಿದ್ರೆ ಲೈಸೆನ್ಸ್ ತಗೋಬೇಕಾಗಿತ್ತಂತೆ. ಏನಾರು ಯಾರು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೋಗಿ DC ಹತ್ರ ಅಥವಾ ತಹಶೀಲ್ದಾರ್ ಹತ್ರ ಅರ್ಜಿ ಹಾಕಿ ಅವರು 50 ಲೀಟರ್ 100 ಲೀಟರ್ ಅಂತ ಹಾಲಿಗೆ ಅಪ್ಲಿಕೇಶನ್ ಹಾಕೊಳ್ಬೇಕಾಗಿತ್ತು. ಇಂತಹ ಪರಿಸ್ಥಿತಿನೂ ನಮ್ಮ ದೇಶದಲ್ಲೇ ಇತ್ತು. ಹೆಚ್ಚು ಪ್ರಮಾಣದಲ್ಲಿ ಹಾಲು ಬೇಕಾದ್ರೆ ಯಾಕಂತ ಹೇಳಿದ್ರೆ ಹಾಲು ಹೆಚ್ಚು ಪ್ರಮಾಣದಲ್ಲಿ ತಗೊಂಡ್ಬಿಟ್ರೆ ಸಣ್ಣ ಮಕ್ಕಳಿಗೆ ಹಾಲು ಸಿಗೋದಾಗ್ಬಿಡುತ್ತೆ, ಕೊರತೆ ಉಂಟಾಗ್ಬಿಡುತ್ತೆ ಅಂತೇಳಿ ಸರ್ಕಾರನೇ ಇದಕ್ಕೆ ಲೈಸೆನ್ಸಿಂಗ್. ತಮ್ಗೇನು ಈಗ ಮೊದಲು ನೋಡಿ, ಸಿಮೆಂಟ್ ತಗೊಳ್ಬೇಕಾದ್ರು ಲೈಸೆನ್ಸ್ ಇತ್ತು, ಕಬ್ಬಿಣ ತಗೋಬೇಕಾದ್ರು ಲೈಸೆನ್ಸ್ ನಿಯಂತ್ರಣ ಇತ್ತು. ಹಾಗೆ ಹಾಲು ತಗೊಳಕ್ಕೂ ನಿಯಂತ್ರಣ ಮಾಡ್ಬಿಟ್ಟಿದ್ರು. ಮದುವೆಗೆಲ್ಲ ನೀವು 1000 ಗಟ್ಟೆ ದುಡ್ಡಿದೆ ಅಂತೇಳಿ ಹಾಲು ತಗೊಳಕ್ ಆಗಲ್ಲ. ಆದ್ರೆ ನಾವ್ ಇವತ್ತು ಆಪರೇಷನ್ ಫ್ಲಡ್ ಮುಖಾಂತರ ಎಷ್ಟು ಮುಂದುವರೆದಿದೀವಿ ಅಂತ ಹೇಳಿದ್ರೆ, ಇವತ್ತು ನೀವು 100 ಅಲ್ಲ 1000 ಲೀಟರ್ ಹಾಲು ಕೇಳಿದ್ರು ನಿಮ್ ಮನೆ ಬಾಗ್ಲಕ್ಕೂ ಅಂತ ತಂದು ಕೊಡುವಂತ ವ್ಯವಸ್ಥೆ ಈಗ ತಲುಪಿದೀವಿ ನಾವು. ಇದು ನಮ್ಮ ದೇಶದ ಒಂದು ಈ ಹೈನುಗಾರಿಕೆಯಲ್ಲಿ ಮಾಡಿರುವಂತಹ ಸಾಧನೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ನಾವು ಬರೇ ಹಾಲು ಉತ್ಪಾದನೆ ಒಂದೇ ಅಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ಅಡಾಪ್ಟಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಆಯಾಯ ಪ್ರಾಂತ್ಯಕ್ಕೆ ಅಥವಾ ಆಯಾಯ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ಬ್ರೀಡ್ಸ್ಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ಇದು ಬ್ರೀಡಿಂಗ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಪ್ರತಿಯೊಂದು ಪ್ರಾದೇಶಿಕ ಪ್ರದೇಶಕ್ಕೆ ಅಥವಾ ಕರ್ನಾಟಕಕ್ಕೆ ತಮಿಳುನಾಡಿಗೆ ಯಾವ ಪ್ರದೇಶಕ್ಕೆ ಯಾವ ಹಸುಗಳು ಅಥವಾ ಯಾವ ರೀತಿಯ ಹಸು ಎಮ್ಮೆಗಳು ಬೇಕು ಅನ್ನೋದನ್ನ ಪಾಲಿಸಿ ಮೇಕರ್ಸ್ ಯೋಚನೆ ಮಾಡಿರ್ತಾರೆ. ಸೊ ಅಂತ ಹಸುಗಳ ಜರ್ಮ್ ಪ್ಲಾಸಂನೇ ಉಪಯೋಗಿಸಿ ನಾವು ಬ್ರೀಡಿಂಗ್ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಬಹುದು, ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಇದು ಗೊತ್ತಿರದೇ ಇರುವಂತ ವಿಷಯನೇ ಅಂತ ಹೇಳ್ಬೋದು. ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಇಂಡಿಜಿನಸ್ ಹಸು, ಅಂದ್ರೆ ನಾವೀಗ ಅಧಿಕ ಹಾಲು ಬೇಕು ಅಂತೇಳಿ ಬೇರೆ ವಿದೇಶಿ ತಳಿಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ, ಆದ್ರೆ ನಮ್ಮ ದೇಶಿ ತಳಿಗಳಲ್ಲೂ ಬಹಳ ಮಹತ್ವವಾದಂತಹ ಒಂದು ಗುಣ ಇದೆ, ಅದನ್ನ ನಾವು ಕಳ್ಕೊಳ್ಳಿಕ್ಕೆ ತಯಾರಿರಬಾರದು. ಅದರಿಂದ ಈ ಪಾಲಿಸಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಂಡಿಜಿನಸ್ ಜರ್ಮ್ ಪ್ಲಾಸಂನ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ, ಅಂದ್ರೆ ಲೋಕಲ್ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಇದು ಬಹಳ ಇನ್ನೊಂದು ಮುಖ್ಯವಾದ, ಮತ್ತು ಲೋಕಲ್ ತಳಿ ಸಂರಕ್ಷಣೆ ಮಾಡಿ ಅಂತ ಹೇಳಿದ್ರೆ ಸಾಲದು. ಈಗ ಎಮ್ಮೆ ನಮ್ಮ ಲೋಕಲ್ ತಳಿ ಇರ್ತದೆ, ಅದರಲ್ಲಿ ಹಾಲೇ ಬರೋದಿಲ್ಲ ಅಂತ ಇರುತ್ತೆ, ಅದರಲ್ಲಿ ಹಾಲು ಜಾಸ್ತಿ ಮಾಡಿ ಹೇಗೆ ರೈತರಿಗೆ ಲಾಭದಾಯಕವಾಗಿ ಮಾಡಬಹುದು ಅಂತ ಹೇಳುವಂತ ಅಂಶಗಳನ್ನ ನಾವು ಈ ಬ್ರೀಡಿಂಗ್ ಪಾಲಿಸಿಯಲ್ಲಿ ಅಳವಡಿಸಿಕೊಳ್ಬೇಕು. ಎಮ್ಮೆಗಳನ್ನ ನಾವು ಸಂವರ್ಧನೆ ಮಾಡಬೇಕು ಅನ್ನೋದು ಒಂದು ಖಂಡಿತ. ಇದಕ್ಕೆ ನಾವು ಮಿಶ್ರ ತಳಿ ಅಥವಾ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಈ ಕ್ರಾಸ್ ಬ್ರೀಡಿಂಗ್ ಮಾಡಿದಾಗ ಏನಾಗುತ್ತೆ, ಗ್ರೋತ್ ರೇಟ್ ಅಂದ್ರೆ ಒಂದು ಬೆಳವಣಿಗೆಯ ರೇಟ್ ಇರ್ತದಲ್ಲ, ಅದು ಬೇಗ ಆಗೋದ್ರಿಂದ ಏನಾಗುತ್ತೆ, ಒಂದು ರೈತನಿಗೆ 10 ತಿಂಗಳಲ್ಲಿ ಒಂದು ಹಸು ಪೂರ್ತಿ ಬೆಳವಣಿಗೆ ಆಗೋದ್ರಿಂದ ಅವನಿಗೆ ಲಾಭದಾಯಕ ಕಾಣಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಅವ್ನು 2 ವರ್ಷ 3 ವರ್ಷ ಸಾಕಿ ಅದೇ ಬೆಳವಣಿಗೆಯನ್ನ ಅವನು ಕಾಯ್ಬೇಕಾಗುತ್ತೆ. ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಅಂದ್ರೆ ನಮ್ಮ ರೈತರು ವರ್ಷಕ್ಕೆ ಒಂದು ಕರು ಪಡೆಯೋದ್ರ ಕಡೆಗೆ ಗಮನ ಕೊಡಬೇಕು. ಹೌದು ಹೌದು. ಅಂದ್ರೆ ನಾವು ಇದನ್ನ ಏನ್ ಹೇಳ್ತೀವಿ ಅಂದ್ರೆ, ರೆಡ್ಯೂಸ್ ದ ಏಜ್ ಆಫ್ ಮೆಚ್ಯೂರಿಟಿ ಅಂತೀವಿ. ಅಂದ್ರೆ ಈಗ ಬೆದೆಗೆ ಬರೋದು ಅಥವಾ ಒಂದು ಕರು ಹಸು ಆಗ್ಬೇಕು ಅಂತ ಹೇಳಿದ್ರೆ ಅದು ಮೊದಲು ಬೆದೆಗೆ ಬರಬೇಕು, ದೇಹ ತೂಕವನ್ನು ಹೊಂದಬೇಕು, ದೇಹ ತೂಕನ ಹೊಂದು ಮೆಚ್ಯೂರ್ ಆಗ್ಬೇಕು. ಮೆಚ್ಯೂರ್ ಆಗಿ ಅದು ಬೆದೆಗೆ ಬಂದಾಗ ಮಾತ್ರ ಅದು ಅದರ ಬ್ರೀಡಿಂಗ್ ಕೆಲಸಕ್ಕೆ ನಾವು ಅದು ಅಣಿ ಮಾಡಬಹುದು. ಅದರಿಂದ ವಯಸ್ಸು ಅಂದ್ರೆ ಮೊದಲ ಕರು ಹಾಕ ವಯಸ್ಸು ಇದೆಯಲ್ಲ, ಇದು ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಯಾಕಂತ ಹೇಳಿದ್ರೆ 5 ವರ್ಷ ವಯಸ್ಸಿಗೆ ಒಂದು ಕರು ಹಾಕಿದ್ರೆ ಅದರಲ್ಲಿ ಏನು ಪ್ರಯೋಜನ ಕಾಣಿಸೋದಿಲ್ಲ ರೈತರಿಗೆ. ಸೊ ನಾವು ಏನ್ ಮಾಡ್ತೀವಿ, ಆ ವಯಸ್ಸನ್ನ ಕಮ್ಮಿ ಮಾಡಬೇಕಾಗುತ್ತೆ. ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಇದನ್ನ ಕೆಲಸ ಮಾಡಿ ಬ್ರೀಡಿಂಗ್ ಪಾಲಿಸಿಗಳನ್ನ ನಿರೂಪಿಸಿರ್ತಾರೆ. ಹಾಗೆ ಅಧಿಕ ಹಾಲು ಮತ್ತು ಲೈಫ್ ಅಂದ್ರೆ ಇಡೀ ಜೀವನಾವಧಿಯಲ್ಲಿ ಹಸು ಎಷ್ಟು ಲೀಟರ್ ಹಾಲು ಕೊಡ್ತದೆ ಅನ್ನೋದು ಬಹಳ ಮುಖ್ಯ. ಅದು ಬಹಳ ಮುಖ್ಯವಾದ, ಅದು ಬಹಳ ಅಂದ್ರೆ ಹಾಲು ಕೊಡದೆ ಅಷ್ಟೇ ಅಲ್ಲ, 3 ವರ್ಷ 4 ವರ್ಷಕ್ಕೆ ಹಾಲು ನಿಂತು ಹೋಗ್ಬಿಟ್ರೆ ಮತ್ತೆ ರೈತನಿಗೆ ಪ್ರಯೋಜನ ಆಗುತ್ತೆ, ಹೊಸ ಹಸುಕರು ತಗೊಳ್ಬೇಕಾಗುತ್ತೆ. ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಿ ನಾವು ಬ್ರೀಡಿಂಗ್ ಪಾಲಿಸಿಗಳನ್ನ ಮಾಡಿರ್ತಾರೆ. ಮತ್ತೆ ಮೊದಲು ನಾವು ಸಾಧಾರಣವಾಗಿ ಈ ಸ್ವಾಭಾವಿಕವಾದ ಗರ್ಭಧಾರಣೆ ವಿಧಾನಗಳನ್ನು ಅನುಸರಿಸ್ತಾ ಇದ್ವಿ. ಈಗ ಹೋರಿಗಳಾಗ್ಬೋದು, ಕೋಣಗಳನ್ನ ಹಚ್ಚಿ ಮಾಡುವಂತಹದ್ದು ನ್ಯಾಚುರಲ್ ಸರ್ವಿಸ್. ಇತ್ತೀಚೆಗೆ ಈ ಕೃತಕ ಗರ್ಭಧಾರಣೆ ಎಲ್ಲ ಕಡೆನೂ ಜನಪ್ರಿಯ ಆಗಿದೆ. ಹಾಗೆಯೇ ಲಿಂಗಾಧಾರಿತ ವೀರ್ಯ ನಳಿಕೆ ಬಗ್ಗೆನೂ ಇವತ್ತು ನಾವು ಕೇಳ್ತಾ ಇದ್ದೀವಿ, ಇವುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ ಕೇಳಿದಿರಿ. ಇದು ಇವತ್ತು ಕೃತಕ ಗರ್ಭಧಾರಣೆ ಅನ್ನೋದು ಇಲ್ಲದೆ ಹೈನುಗಾರಿಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದ್ದೀವಿ. ಅಂದರೆ 1960ರ ದಶಕದಿಂದ ಶುರುವಾಗಿದ್ದಂಥ ಕೃತಕ ಗರ್ಭಧಾರಣೆ ಇವತ್ತು ಬಹಳಷ್ಟು ಪ್ರಚಲಿತದಲ್ಲಿ ಬಂದು ರೈತರಿಗೆ ಕೃತಕ ಗರ್ಭಧಾರಣೆ ಇಲ್ಲದೆ ಹಸು ಸಾಕಾಣಿಕೆ ಸಾಧ್ಯವೇ ಇಲ್ಲ ಇವತ್ತು. ಅದರಿಂದ ನಾವು ಕೃತಕ ಗರ್ಭಧಾರಣೆ ಅಂದ್ರೇನು, ಯಾವಾಗ ರೈತ ಎಲ್ಲಿ ಕೂತಿದ್ರು ಬರೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡಿ ಬರುವಂತಹ ಒಂದು ವ್ಯವಸ್ಥೆ ಇಡೀ ದೇಶಾದ್ಯಂತ ನೋಡಿಸ್ತಾ ಇದ್ವಿ. ಹಾಗೆ ರೈತ ಯಾವಾಗ ಬೇಕು ಯಾವ ಆಸ್ಪತ್ರೆಗೆ ಹೋದ್ರೂ ಕೃತಕ ಗರ್ಭಧಾರಣೆಯ ವೀರ್ಯ ನಳಿಕೆ ಸಿಗುವಂತಹ ಒಂದು ಪರಿಸ್ಥಿತಿಗೆ ನಾವು ತಲುಪಿದೀವಿ. ಇದು ಮೊದಲು ಹಾಗೆ ಇರಲಿಲ್ಲ. ಎಲ್ಲೋದ್ರೂ ಯಾವ್ದಾದ್ರು ಗೂಳಿ ಹುಡ್ಕೊಂಡು ಯಾರೋ ಒಬ್ಬ ಗೂಳಿ ಕಟ್ಟಿರೋನ್ ಮನೆಗೆ ಇವನು ಹಸು ಹೊಡ್ಕೊಂಡು ಹೋಗಿ ಇಡೀ ದಿವಸ ಅಲ್ಲಿ ಕಾದು ಈ ತರ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅದರಲ್ಲಿ ಅಧಿಕ ಇಳುವರಿ ಕೊಡುವಂತ ಕರು ಹುಟ್ಟುತ್ತದೆ ಅಂತ ಅವರಿಗೆ ಭರವಸೆ ಇರಲಿ. ಜೊತೆಗೆ ಹೋರಿನಲ್ಲಿ ಏನಾದರೂ ಕಾಯಿಲೆಗಳು ವರ್ಗಾವಣೆ. ಹೌದು, ಖಂಡಿತ. ಆದರೆ ಈ ಕೃತಕ ಗರ್ಭಧಾರಣೆಯಿಂದ ಸಾಕಷ್ಟು ನಾವು ಮುಂದುವರಿದಿದೆ. ಯಾಕೆಂತ ಹೇಳಿದ್ರೆ, ಹುಟ್ಟುವ ಕರು ಹೆಣ್ಣಾದ್ರೆ ಆ ಹೆಣ್ಣು ಕರು ದೊಡ್ಡದಾಗಿ ಹಸುವಾದಾಗ ಎಷ್ಟು ಲೀಟರ್ ಹಾಲು ಕೊಡ್ತದೆ ಅಂತ ರೈತ ಕೇಳಿದ್ರೆ ನಾವು ಇವತ್ತೇ ಅವನಿಗೆ ಮಾಹಿತಿ ಕೊಡ್ಬೋದು. ಅಷ್ಟು ನಿಖರವಾದಂತಹ ಕೃತಕ ಗರ್ಭಧಾರಣೆಯ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡು ನಾವು ದೇಶಾದ್ಯಂತ ಇವತ್ತು ಎಲ್ಲಾ ಆಸ್ಪತ್ರೆಗಳಲ್ಲೂ ಈ ಕೃತಕ ಗರ್ಭಧಾರಣೆಯನ್ನ ಅಳವಡಿಸಿಕೊಳ್ತಾ ಇದೀವಿ. ಈ ಹಸು ಮತ್ತು ಎಮ್ಮೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ವೀರ್ಯವನ್ನ ಆಯ್ಕೆ ಮಾಡ್ಕೋಬಹುದು. ಹೌದು, ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಈಗ ಸಣ್ಣ ಗಾತ್ರದ ಹಸು ಮತ್ತು ಎಮ್ಮೆಗಳಿಗೆ, ಹೌದು, ದೊಡ್ಡ ಗಾತ್ರದ ಹೋರಿಯ ವೀರ್ಯನ ಕರು ಹಾಕ್ಬೇಕಾದ್ರೆ ತೊಂದರೆ ಆಗುತ್ತೆ. ಅದನ್ನು ಕೂಡ ಪಶುವೈದ್ಯರು ನಿರ್ಧರಿಸಿ ಮಾಡ್ತಾರೆ. ಮತ್ತೆ ನೀವು ಕೇಳದ ಹಾಗೆ ಈ ಲಿಂಗಾಧಾರಿತ ವೀರ್ಯ ನಳಿಕೆ ಇದು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಪ್ರಚಲಿತಗೊಳ್ತಾ ಇದೆ. ಯಾಕೆಂತ ಹೇಳಿದ್ರೆ, ಎಲ್ಲಾ ರೈತನಿಗೂ ಹೋರ್ಗರ ಇವತ್ತು ಬೇಡ. ಅವನಿಗೆ ಹಾಲು ಕರಿಬೇಕು ಅಂತ ಹೇಳಿದ್ರೆ ಹೆಣ್ಣು ಕರುವೇ ಬೇಕು. ಆದ್ರೆ ನಮ್ಮ ಕೃತಕ ಗರ್ಭಧಾರಣೆಯಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 50-50 %50 ಗಂಡಾಗ್ಬಹುದು, %50 ಹೆಣ್ಣಾಗ್ಬಹುದು. ಯಾವುದೇ ಒಂದು ತಳಿ ಸಂವರ್ಧನೆಯಲ್ಲಿ ಇದೇ ನಿಯಮ, ಪ್ರಕೃತಿಯ ನಿಯಮ ಇದು. ಆದ್ರೆ ನಮ್ಮ ವಿಜ್ಞಾನಿಗಳು ಇದಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಸೆಕ್ಸ್ಟ್ ಸೆಮನ್ ಅಂತ ಹೇಳ್ತೀವಿ ನಾವು, ಪೂರ್ವ ಲಿಂಗ ನಿರ್ಧರಿತ ವೀರ್ಯನಳಿಕೆ ಅಂತ ಕಂಡುಹಿಡಿದೀವಿ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಫ್ಲೋ ಸೈಟೋಮೆಟ್ರಿ ಅಂತ ಒಂದು ಟೆಕ್ನಾಲಜಿ ಇದೆ. ಇದು ಲ್ಯಾಬ್ಗಳಲ್ಲಿ ಅಥವಾ ಪ್ರಯೋಗಾಲಯದಲ್ಲಿ ಇದನ್ನ ವೀರ್ಯನ ಏನು ಹೋರಿಗಳಿಂದ ಕಲೆಕ್ಟ್ ಮಾಡ್ತಾ ಅದನ್ನ ನಾವು ಫ್ಲೋ ಸೈಟೋಮೆಟ್ರಿಯಲ್ಲಿ ರನ್ ಮಾಡಿದಾಗ ಅದು ಎಕ್ಸ್ ಕ್ರೋಮೋಸೋಮ್ ಮತ್ತೆ ವೈ ಕ್ರೋಮೋಸೋಮ್ಗಳು ಬೇರೆ ಬೇರೆ ಆಗ್ತದೆ. ಸೊ ಎಕ್ಸ್ ಕ್ರೋಮೋಸೋಮ್ ತಮಗೆಲ್ಲ ಗೊತ್ತಿರುವ ಹಾಗೆ, ಎಕ್ಸ್ ಎಕ್ಸ್ ಅಂತ ಬಂದ್ರೆ ಹೆಣ್ಣು ಕರು ಹುಟ್ಟುತ್ತದೆ, ಎಕ್ಸ್ ವೈ ಅಂತ ಬಂದ್ರೆ ಗಂಡು ಕರು ಹುಟ್ಟುತ್ತದೆ. ಇದು ತಮಗೆಲ್ಲ ಗೊತ್ತಿರೋದೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಯೋಗಾಲಯದಲ್ಲಿ ಬರೇ ಎಕ್ಸ್ ಕ್ರೋಮೋಸೋಮ್ ಇರುವಂತ ವೀರ್ಯನಳಿಕೆಗಳನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ನಾವು ಹಸುಗಳಿಗೆ ಕೊಟ್ಟಾಗ ಅಥವಾ ಕೃತಕ ಗರ್ಭಧಾರಣೆ ಮಾಡಿದಾಗ ಹೆಣ್ಣು ಕರುವೇ ಹುಟ್ಟುತ್ತದೆ. ಇದು %95-98% ಹೆಣ್ಗರುವೆ ಹುಟ್ಟುವಂತ ಒಂದು ತಂತ್ರಜ್ಞಾನ. ಇದಕ್ಕೆ ನಾವು ಲಿಂಗಾಧಾರಿತ ವೀರ್ಯನಳಿಕೆ ಉಪಯೋಗಿಸಿ ಮಾಡುವಂತ ಕೃತಕ ಗರ್ಭಧಾರಣೆ ಅಂತ ಹೇಳ್ತೀವಿ. ಇದು ಹಣ ಖರ್ಚಾಗುವಂತ ಒಂದು ಕ್ರಿಯೆ. ಯಾಕಂತ ಹೇಳಿದ್ರೆ, ಈ ಫ್ಲೋ ಸೈಟೋಮೆಟ್ರಿ ಅಂತ ನಾನೇನು ತಮಗೆ ಹೇಳಿದ್ನೋ, ಇದರ ಎಕ್ವಿಪ್ಮೆಂಟೇ ಸುಮಾರು 2 ಕೋಟಿ ಹತ್ರ ಆಗುತ್ತೆ. ಸೊ ಅಂತ ಒಂದು ಯಂತ್ರದಲ್ಲಿ ಇದನ್ನ ನಾವು ಸಪರೇಟ್ ಮಾಡಿ ಸೆಕ್ಸ್ಟ್ ಸೆಮನ್ ಅಥವಾ ಏನು ಲಿಂಗಾಧಾರಿತ ವೀರ್ಯನಳಿಕೆ ಇರ್ತದೋ ಇದನ್ನ ದೇಶದ ಪ್ರತಿ ಹಳ್ಳಿಗಳಿಗೂ ಈಗ ತಲುಪಿಸೋ ವ್ಯವಸ್ಥೆ ನಡೀತಾ ಇದೆ. ಅಂದ್ರೆ ಎಲ್ಲಾ ಪ್ರದೇಶದಲ್ಲೂ ಸಿಗುತ್ತೆ ಅಂತ ನಾನು ಹೇಳಲ್ಲ, ಕೆಲವು ಗೊತ್ತಾದ ಆಸ್ಪತ್ರೆಗಳಲ್ಲಿ ಈ ಲಿಂಗಾಧಾರಿತ ವೀರ್ಯನಳಿಕೆಗಳು ಸಿಗ್ತಾ ಇದೆ. ಈಗ ಇದನ್ನ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ರೈತರು, ಹೆಣ್ಣುಗಳೇ ಹುಟ್ಟಿಸ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೀವಿ ರೈತರಿಗೆ ಆದಾಯ ಕೊಡ್ಲಿಕ್ಕೆ. ಇನ್ನು ಹಸು ಮತ್ತು ಎಮ್ಮೆ ಸಾಕಾಣಿಕೆಗೆ ಬಂದ್ರೆ, ಮೊದಲನೇದಾಗಿ ತಳಿಗಳ ಆಯ್ಕೆ ಬಹಳ ಮುಖ್ಯವಾದಂತದ್ದು. ಈ ಹಸು ಮತ್ತು ಎಮ್ಮೆಗಳಲ್ಲಿ ಯಾವ ರೀತಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ, ಮತ್ತೆ ನಿರ್ವಹಣೆ ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ತಾವು ತಳಿ ಅಂತ ಹೇಳಿದಾಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವಂತ ಅಧಿಕ ಹಾಲು ಕೊಡುವಂತ ತಳಿ ಅಂದ್ರೆ HF ಮತ್ತು ಜರ್ಸಿ ಹಸುಗಳಲ್ಲಿ. HF ಮತ್ತು ಜರ್ಸಿ ತಳಿಗಳನ್ನ ಬಿಟ್ಟು ನಾವು ಬೇರೆ ಯಾವ ತಳಿಗಳಲ್ಲೂ ಇಷ್ಟೊಂದು ಹಾಲು ಕೊಡುವಂತ ಒಂದು ಸಾಮರ್ಥ್ಯನ ನಾವು ನಮ್ಮ ದೇಶದಲ್ಲಿ ಇಲ್ಲಿ ತನಕ ಕಾಣಲಿಲ್ಲ. ಅದರಿಂದ ಇದು ತಮ್ಗೆಲ್ಲ ಗೊತ್ತಿರೋ ಹಾಗೆ HF ಅನ್ನೋದು ಹಾಲ್ಸ್ಟೈನ್ ಫ್ರೀಜಿಯನ್ ಅಂತ ಹೇಳೋದು ಈ ಬ್ರಿಟಿಷ್ ಐಲ್ಯಾಂಡ್ಸ್ ಇಂದ ತಂದಂತ ಒಂದು ಬ್ರೀಡ್ ಇದು ತಳಿ. ಹಾಗೆ ಜರ್ಸಿ ಅಂತ ಹೇಳುವಂಥದ್ದು ಡೆನ್ಮಾರ್ಕ್ ದೇಶದಿಂದ ಬಂದಂತ ಒಂದು ತಳಿ. ಇದೆರಡು ನಮ್ಮ ದೇಶದಲ್ಲಿ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ, ಎಲ್ಲಾ ರೈತರಿಗೂ ಇವತ್ತು HF ಜರ್ಸಿ ನಮ್ಮ ದೇಶದೇ ತಳಿ ಏನು ಅಂತ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ಹಾಲು ಕರೆಯೋದ್ರಲ್ಲಿ ಬಹಳ ಇದು ಮಾಡಿದ್ದಾರೆ. HF ಅಂದ್ರೆ ಕಪ್ಪು ಬಿಳುಪು ಹಸು, ಕಪ್ಪು ಬಿಳುಪು ಹಸು ಅಂದ್ರೆ ಹಾಲ್ಸ್ಟೈನ್ ಫ್ರೀಸಿಯನ್ ಅಂತ. ಇನ್ನೊಂದು ಜರ್ಸಿ ಕೆಂಪು ಹಸು ಅಂತ ಹೇಳ್ತಾರೆ, ಕಂದಸು ಅಥವಾ ಕೆಂಪು ಹಸು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ದೇಶಿ ತಳಿಗಳಾದಂತಹ ಹಳಿಕಾರ್ ಇದೆ, ಅಮೃತ್ ಮಹಲ್ ಇದೆ, ದಿಯೋಣಿ ಇದೆ. ನಮ್ಮ ಕೊಡಗಿಗೆ ಅಥವಾ ಸುತ್ತಮುತ್ತಲ ಪ್ರದೇಶಕ್ಕೆ ತಾವ ನೋಡಿದಾಗ ಮಲ್ನಾಡ್ ಗಿಡ್ಡ ಅಂತ ಒಂದು ಬಹಳ ಪ್ರಚಲಿತವಾಗಿದೆ. ಇದು ಹಸುಗಳ ಬಗ್ಗೆ ಆಯ್ತು. ಹಾಗೆ ಎಮ್ಮೆಗಳಲ್ಲಿ ಬಹಳ ಪ್ರಚಲಿತದಲ್ಲಿ ಇರುವಂತಹ ಎರಡು ತಳಿ ಅಂತ ಹೇಳಿದ್ರೆ ಮುರಾ ಮತ್ತು ಸುರ್ತಿ ತಳಿಗಳು. ಈ ಸುರ್ತಿ ತಳಿ ಅಂತ ಹೇಳೋದು ಗುಜರಾತ್ ರಾಜ್ಯದಿಂದ ತಂದಿದ್ದಾರೆ, ಹಾಗೆ ಮುರಾ ಅನ್ನೋದು ಈ ಉತ್ತರ ಪ್ರದೇಶ ಕಡೆ ಕಾಣಿಸ್ತದೆ. ಇದೆರಡು ನಮ್ಮ ರಾಜ್ಯದಲ್ಲಿ ಬಹಳ ಪ್ರಚಲಿತವಾಗಿದೆ, ಯಾಕಂದ್ರೆ ಅಧಿಕ ಹಾಲು ಕೊಡುವಂತ ಎಮ್ಮೆ ತಳಿಗಳಲ್ಲಿ ಮುರಾ ಮತ್ತು ಸುರ್ತಿ ಬಹಳ ನಮ್ಮ ರಾಜ್ಯಕ್ಕೆ ಹೊಂದ್ಕೊಂಡು ನಾವು ಅದರಲ್ಲಿ ತಳಿ ಸಂವರ್ಧನೆ ಮಾಡ್ತಾ ಇದೀವಿ. ಈಗ ಇದು ಈ ಕೊಬ್ಬಿನ ಅಂಶ ಈ ಎಮ್ಮೆ ಹಾಲಿನಲ್ಲಿ ಖಂಡಿತ, ಯಾಕಂದ್ರೆ ಎಮ್ಮೆ ಹಾಲಿನಲ್ಲಿ ಶೇಕಡ 5-6 ಕೊಬ್ಬಿನಾಂಶ ಇರ್ತದೆ. ಆದ್ರೆ ನಮ್ಮ HF ಹಸುಗಳಲ್ಲಿ ಏನಾಗುತ್ತಂದ್ರೆ 3-3.5% ಬರುತ್ತೆ. ಹಾಗೆ ಜರ್ಸಿ ತಳಿಗಳಾದ್ರೆ 4-4.5% ಬರುತ್ತೆ, 5 ಮೇಲೆ ಹೋಗಲ್ಲ ಅವು. ಅಂದ್ರೆ ಹಸುಗಳಲ್ಲಿ ಕೊಬ್ಬಿನಾಂಶ ಸ್ವಲ್ಪ ಕಮ್ಮಿ ಇದೆ, ಎಮ್ಮೆಗಳಲ್ಲಿ ಕೊಬ್ಬಿನಾಂಶ ಬಹಳ ಜಾಸ್ತಿ ಇರೋದ್ರಿಂದ ಎಮ್ಮೆ ಹಾಲಿಗೂ ಬಹಳ ಬೇಡಿಕೆ ಇದೆ. ಈ ತಳಿಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ? ತಳಿಗಳನ್ನ ಅಥವಾ ಹಸುಗಳನ್ನ ಆಯ್ಕೆ ಮಾಡಬೇಕಾದ್ರೆ ಆರೋಗ್ಯ ಬಹಳ ಮುಖ್ಯ. ತಳಿಗಳನ್ನ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಳಿಯ ಒಂದು ಬ್ರೀಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅದರ ತಳಿ ಲಕ್ಷಣಗಳನ್ನ ಗುರುತಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ತರಬೇತಿನೂ ಬೇಕಾಗುತ್ತೆ, ಇಲ್ಲ ವೈದ್ಯರ ಸಲಹೆ ಪಡ್ಕೋಬಹುದು. ಉತ್ತಮ ತಳಿಯ ಹಸುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಹಾಲು ಉತ್ಪಾದನೆ ಜಾಸ್ತಿಯೂ ಆಗುತ್ತೆ, ಉತ್ತಮ ರೀತಿಯ ಕರುಗಳು ತಮಗೆ ಸಿಗುತ್ತದೆ. ತುಂಬಾ ಕ್ರಾಸ್ ಬ್ರೀಡ್ ಹೋಗಬಾರದು. ಉತ್ತಮ ತಳಿಯ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ರೈತ ಖಂಡಿತ ಉತ್ತಮ ಹಾಲು ಕರಿಬಹುದು, ಉತ್ತಮ ಕರುಗಳನ್ನು ಉತ್ಪಾದಿಸ್ಕೋಬಹುದು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ತಮ್ಮಲ್ಲಿರುವಂತಹ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಈ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಹೌದು, ಅವರಲ್ಲಿರುವಂತಹ ಮೇವು, ಹೌದು, ಒಂದು ಸ್ಥಳ, ಹೌದು, ನೀರಿನ ವ್ಯವಸ್ಥೆ, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಹೌದು, ಇದೆಲ್ಲ ನೋಡ್ಕೊಳ್ಬೇಕು. ಇದ್ರ ಜೊತೆಗೆ ಆರೋಗ್ಯ ಅಂದ್ರೆ ಯಾವುದೇ ಒಂದು ಹಸು ತಳಿ ಒಂದೇ ಸಾಲದು, ಅದರ ಕಣ್ಣು, ಮೂಗು, ಬಾಯಿ, ಕಿವಿ, ಕೂದಲು, ಅಂದ್ರೆ ಅದರ ಮುಖ್ಯವಾಗಿ ಕೆಚ್ಚಲು, ಇದನ್ನೆಲ್ಲ ತಾವು ವೈದ್ಯರ ಸಲಹೆ ಪಡ್ಕೊಂಡು ಗಮನಿಸಿದ್ರೆ ಉತ್ತಮವಾದಂತ ಒಂದು ಆಯ್ಕೆಗೆ ತಾವು ತಲುಪ್ತೀರಿ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಕಾಯಿಲೆ ಹಿಡಿದಿರುವಂತಹ ಹಸುನ ಕೊಟ್ಟಿಗೆಗೆ ತಂದ್ರೆ ರೈತ ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ. ಬೇರೆ ಹಸುಗಳಿಗೂ ಕಾಯಿಲೆ ಹರಡ್ಬಿಡ್ತದೆ, ತಂದಿರೋ ಹಸುವಿನಿಂದನೂ ಅವನಿಗೆ ಆದಾಯ ಬರೋದಿಲ್ಲ. ಅದರಿಂದ ಆಯ್ಕೆ ಮಾಡಬೇಕಾದ್ರೆ ಕಾಯಿಲೆ ಇಲ್ಲದಿರುವಂತಹ ಹಸುಗಳು ಅಥವಾ ಎಮ್ಮೆಗಳು ಮತ್ತು ಕೆಚ್ಚಲು. ಒಂದು ಹಸುಗೆ 1,50,000 ಕೊಟ್ರೆ ಕೆಚ್ಚಲಿಗೆ 75,000 ಕೊಡಬೇಕಾಗುತ್ತೆ, ಅಥವಾ 1,00,000 ಕೆಚ್ಚಲಿಗೆ ಕೊಡಬೇಕು ಅಂತ ನಾವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಾಲು ಕೊಡದಂತ ಹಸುನ ಯಾರು ಇವತ್ತು ಖರೀದಿನೇ ಮಾಡೋದಿಲ್ಲ. ಅದರಿಂದ ಒಂದು ಹಸುವಿನಲ್ಲಿ 4 ತೊಟ್ಟಿದ್ರೆ ನಾವು 1,00,000 ಹಸು ತಂದ್ರೆ ಒಂದು ತೊಟ್ಟಿಗೆ 25,000 ಅಂತ ಬೆಲೆ ಕಟ್ತೀವಿ. ಅದರಿಂದ 4 ತೊಟ್ಟಿನಲ್ಲೂ ಹಾಲು ಬರ್ತಾ ಇದೆಯಾ, 4 ತೊಟ್ಟಿನಲ್ಲೂ ಸಮ ಭಾಗವಾಗಿದೆಯಾ, 4 ತೊಟ್ಟಿನಲ್ಲೂ ಏನಾದ್ರು ಗಡ್ಡೆ ಏನಾದ್ರೂ ಬೆಳ್ಕೊಂಡಿದ್ಯಾ, ಇದನ್ನೆಲ್ಲ ಗಮನಿಸಿ ರೈತರು ಅದನ್ನ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಈ ಹಸು ಮತ್ತು ಎಮ್ಮೆಗಳ ನಿರ್ವಹಣೆ ಹೇಗೆ ಅಂತೀರಿ? ನಿರ್ವಹಣೆಗೆ ಆರೋಗ್ಯ ಕಾಪಾಡೋದು ಬಹಳ ಮುಖ್ಯ. ಅದರಂತೆ ಆಹಾರ ಹಾಕೋದು, ದೈನಂದಿನ ಕೆಲಸ ಮಾಡ್ಕೊಳ್ಳೋದು, ಹೊತ್ತಿಗೆ ಕರೆಕ್ಟ್ ಆಗಿ ಹಾಲು ಕರೆಯುವುದು ಹಾಗೂ ಕಾಯಿಲೆಗಳನ್ನ ತಡೆಗಟ್ಟುವುದು, ಇದಿಷ್ಟು ಮಾಡಿಕೊಂಡ್ರೆ ರೈತರು ಹೈನುಗಾರಿಕೆಯಲ್ಲಿ ಹಸು ಮತ್ತು ಎಮ್ಮೆಗಳನ್ನ ಬಹಳ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಈಗ ನಾವು ಸರಿಯಾದಂತ ನಿರ್ವಹಣೆ ಮಾಡ್ಕೋಬೇಕು ಅಂದ್ರೆ ಈ ಹಸು ಮತ್ತು ಎಮ್ಮೆಗಳಿಗೆ ಸರಿಯಾದಂತ ಕೊಟ್ಟಿಗೆಯನ್ನ ಮಾಡ್ಕೋಬೇಕಾಗತ್ತೆ, ಕಟ್ಟಡ ಅಂತಾನೂ ಹೇಳ್ಬಹುದು. ಇವುಗಳನ್ನ ನಾವು ನಿರ್ಮಾಣ ಮಾಡುವಾಗ ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ? ಕೊಡಗಿನಲ್ಲಿ ಮಟ್ಟಿಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೊಟ್ಟಿಗೆ ಅನ್ನೋದು ಇರುತ್ತೆ. ಅದನ್ನ ಹೊಸದಾಗಿ ಮಾಡೋದಕ್ಕಿಂತ ಆ ಕೊಟ್ಟಿಗೆನ ಸ್ವಲ್ಪ ನವೀಕರಿಸಿದ್ರೆ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಯಾವ ರೈತ ಹೊಸದಾಗಿ ಕೊಟ್ಟಿಗೆಗಳನ್ನ ಮಾಡಬೇಕು ಅಂತ ಅನಿಸ್ತದೋ ಅವನು ಕೊಟ್ಟಿಗೆಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಅಂಶಗಳನ್ನ ಗಮನಿಸಿಕಟ್ಟಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಬಿಸಿಲು ಕೊಟ್ಟಿಗೆ ಒಳಗೆ ಇಡೀ ದಿನ ಬಂದ್ಬಿಡುತ್ತೆ, ಹಸುಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ಕೊಟ್ಟಿಗೆಯ ಉದ್ದ ಪೂರ್ವದಿಂದ ಪಶ್ಚಿಮಕ್ಕೆ ಇರಬೇಕು. ಹಾಗೆ ಕೊಟ್ಟಿಗೆ ಕಟ್ಟುವ ಜಾಗ ಗುಂಡಿಯಲ್ಲಿರಬಾರ್ದು, ಎತ್ತರದಲ್ಲಿರಬೇಕು, ನೀರ್ ನಿಲ್ಬಾರ್ದು. ಇದರಿಂದ ಏನಾಗುತ್ತೆ, ಸೊಳ್ಳೆ, ನೊಣ ಇಂಥ ಕಾಟಗಳು ಕಡಿಮೆ ಆಗ್ತದೆ. ಆಮೇಲೆ ಕೊಟ್ಟಿಗೆಯನ್ನು ಕಡಿಮೆ ಖರ್ಚಿನಲ್ಲಿ ಕಟ್ಟಿದ್ರೆ ರೈತರಿಗೆ ಬಹಳ ಉತ್ತಮ. ತುಂಬಾ ಹೆಚ್ಚು ಖರ್ಚು ಮಾಡಿ ಬಹಳ ಹೈಟೆಕ್ ಆಗಿ ಕಟ್ಟಿದ್ರೆ ಅದರಿಂದ ನೋಡ್ಲಿಕ್ಕೆ ಚೆನ್ನಾಗಿರುತ್ತೇವೆನ್ನ ಲಾಭ ಕಾಣಿಸೋದು ಬಹಳ ಕಡಿಮೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಕೊಟ್ಟಿಗೆ ಕಟ್ಟಬೇಕಾದ್ರೆ 2 ರೋ ಕಟ್ಟಬೇಕಾ, ನೀವು ಎಷ್ಟು ಹಸು ಸಾಕಬೇಕು ಅಂತ ಮೊದಲು ಯೋಚನೆ ಮಾಡಿದಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬರೀ ಒಂದು 5 ಅಂತ ಹೇಳಿದ್ರೆ ಗೋಡೆ ಕಡೆಗೆ ತಲೆ ಮಾಡುವಂತ ಒಂದು ಪದ್ಧತಿ ಮಾಡ್ಕೋಬಹುದು. ಇಲ್ಲ 10-20 ಹಸು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ 2 ಕಡೆನೂ ತಲೆ ಬರುವ ರೀತಿಯಲ್ಲಿ ಕೊಟ್ಟಿಗೆ ನಿರ್ಮಿಸ್ಕೋಬಹುದು. ಆಮೇಲೆ ಕೊಟ್ಟಿಗೆ ನಿರ್ಮಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಜನ ರೈತರು ಹುಲ್ಲು ಮತ್ತು ತಿಂಡಿನ ನೆಲದಲ್ಲಿ ಹಾಕುವಂತ ಒಂದು ಪದ್ಧತಿ ಅಳವಡಿಸ್ಕೊಳ್ತಾರೆ, ಇದು ತಪ್ಪು. ಈ ಹಸು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ತಲೆ ಮೇಲ್ಕೆ ಎತ್ತಿರಬೇಕು. ಅದರಿಂದ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಚರಂಡಿ ಅಥವಾ ನೀವು ಮೇವಿನ ತೊಟ್ಟಿ ಅಂತ ಏನ್ ಗೊಂದಲಿ ಅದನ್ನ ಕಡಿಮೆ ಅಂದ್ರೆ 1 ಎತ್ತರಕ್ಕೆ ಕಟ್ಟಬೇಕು. ಅಂದ್ರೆ ನೆಲಮಟ್ಟದಿಂದ 1 ಎತ್ತರಕ್ಕೆ ಮೇಲ್ಕೆ ಇರಬೇಕು. ಅದರ ಹಿಂಭಾಗ ಗೋಡೆ 1-3 ಎತ್ತರ ಇರಲಿ ಅಥವಾ ಮುಂಭಾಗ ಗೋಡೆ 2 ಇರಲಿ. ನೀವು ಏನು ಮೇವು ಅಥವಾ ಹುಲ್ಲು ಹಾಕ್ತಿರೋ ಅದರ ಆಳ 1.5 ಇದ್ರೆ ಸಾಕು. ಅಂದ್ರೆ ಅಗಲ ಎರಡೂವರೆ ಅಡಿ, ಹೆಚ್ ಎಫ್ ಹಸುಗಳ ತಲೆ ಸ್ವಲ್ಪ ದೊಡ್ಡದಿರೋದ್ರಿಂದ ಅಗಲ ಇರಬೇಕು. ಅಗಲ ಇರಬೇಕು. ಎಷ್ಟು ಅಗಲ ಅಂದ್ರೆ ಎರಡೂವರೆ ಅಡಿ ಅಗಲ, ಎರಡೂವರೆ ಅಡಿ ಅಗಲ, ಒಂದೂವರೆ ಅಡಿ ಆಳ. ಇದು ಆ ಮೇವು ಹಾಕೋ ತೊಟ್ಟಿ ಅಳತೆ ಇರಬೇಕು. ಆಮೇಲೆ ಹಸು ಕರುಗಳು ಓಡಾಡ್ಲಿಕ್ಕೂ ಜಾಗ ಇರಬೇಕು. ಸ್ವಲ್ಪ ಜನ ಏನ್ಮಾಡ್ಬಿಡ್ತಾರೆ, ಗೋಡೆಯನ್ನು ತುಂಬಾ ಹತ್ತಿರ ಕಟ್ಬಿಡ್ತಾರೆ. ಸ್ವಲ್ಪ ಹಿಂದ್ಗಡೆ ಓಡಾಡ್ಲಿಕ್ಕೆ ಜಾಗ ಇದ್ರೆ ಏನಾಗುತ್ತೆ, ಕ್ಲೀನಿಂಗ್ ಅಥವಾ ಸ್ವಚ್ಛತೆಗೆ ಹಸು ತೊಳಿಲಿಕ್ಕೆ ಕೊಟ್ಟಿಗೆ ತೊಳಿಲಿಕ್ಕೆ ಎಲ್ಲ ಸುಲಭ ಆಗ್ತದೆ. ಸ್ವಲ್ಪ ಜಾಗ ಕೊಟ್ಟಿರಬೇಕು. ಇದು ಕಟ್ಟಡ ಕಟ್ಟಬೇಕಾದ್ರೆ ಹೈನುಗಾರಿಕೆಯಲ್ಲಿ ಗಮನಿಸಬೇಕಾದ ಮುಖ್ಯ ಕೆಲವು ಅಂಶ. ಅಂದ್ರೆ ಇವರು ಸೋಂಕು ಇರುವಂತಹ ಕಾಯಿಲೆಗಳ ಜೊತೆಗೆ ಈ ಸೋಂಕು ರಹಿತ ಕಾಯಿಲೆಗಳ ಕಡೆಗೆ ಕೂಡ ಗಮನವನ್ನ ಕೊಡಬೇಕಾಗುತ್ತೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕ್ಯಾಪ್ಟನ್ ಸಿ ಪಿ ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 23,500 ರೂಪಾಯಿ, ಅರೇಬಿಕಾ ಚೆರಿ 12,700 ರೂಪಾಯಿಯಿಂದ 13,350 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,500 ರೂಪಾಯಿಯಿಂದ 20,800 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,350 ರೂಪಾಯಿಗಳು. ಕಾಫಿ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿ ನಿಧನ ಸುದ್ದಿ. ಗುಡ್ಡೆ ಹೊಸೂರು ಬೊಳ್ಳೂರು ಗ್ರಾಮದ ನಿವಾಸಿ ಕುದುಪಜೆ ದಿವಂಗತ ತಿಮ್ಮಯ್ಯ ಅವರ ಪತ್ನಿ ಪೊನ್ನಮ್ಮ ಅಕ್ಕಯ್ಯ ಅವರು ಇಂದು ನಿಧನರಾದರು. 87 ವರ್ಷ ಪ್ರಾಯದ ಪೊನ್ನಮ್ಮ ಅಕ್ಕಯ್ಯ ತವರು ಮನೆ ಮೂಡಗದ್ದೆ. ಇವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆನ ಕಡೆಯಿಂದ ಮಡಿಕೇರಿನ ರಾಜಾಸೀಟು ಉದ್ಯಾನದಲ್ಲಿ ನಾಳೆಯಿಂದ 27ನೇ ತಾರೀಕು ಮುಟ್ಟ ಹಣ್ಣು ಹೂಗಳ ಪ್ರದರ್ಶನ ನಡೆದಿದೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜನವು ತಿಳಿಸೋಳು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟ ಅವು, ಮಕ್ಕಳಿಗೆ ಖುಷಿಯಾಗುವಂಗೆ ಬೇರೆ ಬೇರೆ ಕಲಾಕೃತಿಗಳಲ್ಲಿ ಹೂ ಹಣ್ಣು ಜೋಡಿಸಿಕ್ಕಿದ್ದು ಯೂನಿಫಾರ್ಮ್ಲಿ ಬರುವ ಶಾಲೆನ ಮಕ್ಕಳಿಗೆ ಉಚಿತ ಪ್ರವೇಶ ಉಂಟು ಅಂತ ಹೇಳ್ದು. ಅಲ್ಲದೆ ಜೇಂಕಾರ್ ಬ್ರ್ಯಾಂಡ್ನ ಜೇನುತುಪ್ಪ ಮತ್ತು ಕೊಡಗು ಜೇನು ಕೃಷಿನ ಕೂರ್ಗ್ ಹನಿ ಬ್ರ್ಯಾಂಡ್ಗಳ ಬೇರೆ ಬೇರೆ ಕಲಾಕೃತಿಗಳನ್ನ ಹೂಗಳಿಂದನೇ ಅಲಂಕಾರ ಮಾಡಿದ್ದವೆ ಅಂತ ಹೇಳ್ದು. ನಾಳೆಯಿಂದ ರಾಜಸೀಟು ಉದ್ಯಾನದಲ್ಲಿ ನಡೆಯಕ್ಕಿರುವ ಹಣ್ಣು ಹೂ ಪ್ರದರ್ಶನದಲ್ಲಿ ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಬೇರೆ ಬೇರೆ ಇಲಾಖೆನ 60 ಅಂಗಡಿಗ ನರ್ಸರಿ ಗಿಡ ಮಾರಾಟ, ಕೃಷಿ ಯಂತ್ರೋಪಕರಣಗಳ ಮಾರಾಟ ಇದರ ಅಂಗಡಿಗ ಇದ್ದು ರೈತರು ಬೆಳೆದ ಹೂ ಹಣ್ಣು ತರಕಾರಿ ತೋಟದ ಬೆಳೆಗ ಸಾಂಬಾರು ಬೆಳೆಗಳ ಪ್ರದರ್ಶನ ಸಹ ಇದ್ದು ಆಸಕ್ತಿ ಇರೋ ಹೆಸರು ನೋಂದಣಿ ಮಾಡಿಕೊಂಡು ಭಾಗವಹಿಸಕಂತ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕ ಹೆಚ್ಆರ್ ಯೋಗೇಶ್ ನವು ತಿಳಿಸೋಳು. ಅಲ್ಲದೆ ತೋಟಗಾರಿಕೆಯಲ್ಲಿ ಆಸಕ್ತಿ ಇರುವ ಹೆಣ್ಣು ಜನ ಮತ್ತು ಸಾರ್ವಜನಿಕರಿಗೆ ಒಣಗಿದ ಹೂ, ಬಿಡಿ ಹೂ, ಇಕೆಬಾನ, ರಂಗೋಲಿ ಬಿಡಿಸುವ ಪೈಪೋಟಿ ಇದ್ದು ಭಾಗವಹಿಸುವವು ನಾಳೆ ಹೊತ್ತಾರೆ ಹೆಸರು ನೋಂದಣಿ ಮಾಡಿಕೊಳ್ಳಕಂತ ಅವು ತಿಳಿಸೋಳು. ಕೊಡಗು ಜಿಲ್ಲೆಯಲ್ಲಿ ವಿದ್ಯುತ್ ಸಂಪರ್ಕ ಬಲ ಹೆಚ್ಚು ಮಾಡಿದಕ್ಕೆ ಸಂಬಂಧಪಟ್ಟಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅನುಮೋದನೆಯಾಗಿರುವ ಯೋಜನೆಗಳ ಶಂಕುಸ್ಥಾಪನೆನ ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಮತ್ತು ವಿರಾಜಪೇಟೆನ ಶಾಸಕರಾದ ಎಸ್ ಪೊನ್ನಣ್ಣನವು ಮಾಡಿಕಿದ್ದು, ಈ ಕಾರ್ಯಕ್ರಮ ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಹತ್ತಿರದ ಹೆಗ್ಗಡೆ ಸಮಾಜದಲ್ಲಿ ನಡೆದದೆ ಅಂತ ಸೆಸ್ಕ್ ಕಾರ್ಯಪಾಲಕ ಎಂಜಿನಿಯರ್ನವು ತಿಳಿಸಿದಳು. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾರ್ವಜನಿಕರ ಪುಕಾರುಗಳಿಗೆ ಸರಿಯಾದ ಪರಿಹಾರ ಒದಗಿಸಿಕೊಡುವ ಬಗ್ಗೆಯಲ್ಲಿ ನಾಳ್ದು 25ನೇ ತಾರೀಕು ಹಗಲು 11 ಗಂಟೆಗೆ ವಿರಾಜಪೇಟೆ ತಾಲೂಕು ಅಮ್ಮತ್ತಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ತಿಳಿಸಿದಳು. ಇದೇ ಜನವರಿ 30ನೇ ತಾರೀಕಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆನ ಆಚರಣೆ ಮಾಡುವ ಬಗ್ಗೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ಪೂರ್ವ ತಯಾರಿ ಸಭೆ ನಡೆದಿತು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗ ಜಿಲ್ಲಾ ಖಜಾನೆಯಿಂದ ಗಾಂಧೀಜಿಯವರ ಚಿತಾಭಸ್ಮನ ಹೂಲಿ ಅಲಂಕಾರ ಮಾಡಿ ಮೆರವಣಿಗೆಯಲ್ಲಿ ಗಾಂಧಿ ಮಂಟಪಕ್ಕೆ ತಕೊಂಡು ಹೋದವೆ, ವಿಶೇಷ ಗೌರವ ಒಪ್ಪಿಸಿ ಸರ್ವಧರ್ಮ ಪ್ರಾರ್ಥನೆ ನಡೆಸುವೆ ಅಂತ ಹೇಳಿದು. ಸಭೆಯಲ್ಲಿ ಹಾಜರಿದ್ದ ಸರ್ವೋದಯ ಸಮಿತಿನ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗ ಹುತಾತ್ಮರ ದಿನಾಚರಣೆ ಸಂದರ್ಭದಲ್ಲಿ ಗಾಂಧಿ ಮೈದಾನದಲ್ಲಿ ಮಾಡೋಕಾದ ವ್ಯವಸ್ಥೆಗಳ ಬಗ್ಗೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟು, 2023-24 ಸಾಲಿಗೆ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆದರ್ಶ ಸೇವೆ ಮಾಡಿದ ಹೆಣ್ಣು ಜನ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದು, ಕ್ರೀಡೆ, ಶಿಕ್ಷಣ, ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ, ಸಾರ್ವಜನಿಕರ ಪ್ರಾಣ ರಕ್ಷಣೆ, ಆಸ್ತಿ ರಕ್ಷಣೆಗಾಗಿ ಸಾಹಸ ಮಾಡಿದ ಹೆಣ್ಣು ಜನ ಈ ಪ್ರಶಸ್ತಿಗೆ ಅರ್ಜಿ ಒಪ್ಪಿಸಕ್ಕೆ. ಸಂಬಂಧಪಟ್ಟ ಅರ್ಜಿ ನಮೂನೆಯನ್ನ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿಂದ ಪಡ್ಕೊಂಡು ಬರುವ ಫೆಬ್ರವರಿ 3ನೇ ತಾರೀಕಿನ ಒಳಗೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಕಚೇರಿಗೆ ಒಪ್ಪಿಸಕ್ಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಶುರುವಾಗಿ 100 ವರ್ಷ ಆದ ಬಗೆಯಲ್ಲಿ ಬರುವ ಫೆಬ್ರವರಿ 12ನೇ ತಾರೀಕಿಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಜಂಬರ ನಡೆದಿದೆ ಅಂತ ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆನ ಶತಮಾನೋತ್ಸವ ಸಮಿತಿನ ಪ್ರಧಾನ ಕಾರ್ಯದರ್ಶಿಗ ತಿಳಿಸಿದಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲ್ಲಿ ನಾಳ್ದು 25ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ಬೇತು ನಾಪೋಕ್ಲು ಇಲ್ಲಿ 2024-25 ಸಾಲಿನ ಮಂಡೆ ಪಂಡ, ಅಕ್ಕಮ್ಮ ಗಣಪತಿ ಸ್ಮಾರಕ ದತ್ತಿ ಮತ್ತು ಎಸ್ಎಸ್ ರಾಮಮೂರ್ತಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆದಿದೆ. ನಾಳೆಯಿಂದ ಮಡಿಕೇರಿಯಲ್ಲಿ ನಡೆಯುವ ಹಣ್ಣು ಹೂ ಪ್ರದರ್ಶನದಲ್ಲಿ ಹೂಗಳಿಂದ ಕೊಡಗು ಜಿಲ್ಲೆನ ಓಂಕಾರೇಶ್ವರ ದೇವಸ್ಥಾನ ಕಲಾಕೃತಿ, ಜೇನು ಹುಳ, ಗಣರಾಜ್ಯೋತ್ಸವದ ಬಗೆಯಲ್ಲಿ ಸೈನಿಕ, ಪಿರಂಗಿ, ರಾಷ್ಟ್ರಧ್ವಜ, ವಿಂಟೇಜ್ ಕಾರ್ನ ಕಲಾಕೃತಿ, ಮಕ್ಕಳಿಗಾಗಿ ಬಾಬಿಡಾಲ್, ಡೋರೆಮಾನ್, ಮೋಟು ಪತ್ಲು ಕಲಾಕೃತಿಗಳನ್ನ ಮಾಡಿಕಿದ್ದು, ಬೇರೆ ಬೇರೆ ಕ್ಷೇತ್ರದ ಗಣ್ಯರ ಕಲಾಕೃತಿಗಳನ್ನ ಹಣ್ಣು ತರಕಾರಿ ಕೆತ್ತನೆಯಲ್ಲಿ ಮಾಡಿಕಿದ್ದು, ಬೋನ್ಸಾಯಿ ಗಿಡಗ ಮತ್ತು ಇಕೆಬಾನ ಹೂವಿನ ಪ್ರದರ್ಶನ ಸಹ ಇದ್ದು, ಇದಕ್ಕೆಲ್ಲ 8-10 ಲಕ್ಷ ಸೇವಂತಿಗೆ, ಸೀತೆ ಹೂ, ಡೇಸಿ ಸೇರಿದಂಗೆ ಬೇರೆ ಬೇರೆ ಹೂಗಳನ್ನ ಬಳಸೋಳು ಅಂತ ತೋಟಗಾರಿಕೆ ಇಲಾಖೆನ ಮಾಹಿತಿಯಿಂದ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಿಮ್ಮ ಮನೆ ಅಥವಾ ನಿಮ್ಮ ಜಮೀನಿನಲ್ಲಿ ನೀರಿನ ಸಮಸ್ಯೆ ಕಾಡ್ತಿದೆ? ನಿರಂತರ ನೀರಿನ ಸೌಲಭ್ಯಕ್ಕಾಗಿ ನಿರೀಕ್ಷಿಸುತ್ತಿದ್ದೀರಾ? ಹಾಗಿದ್ದರೆ ನಿಮ್ಮ ಆಯ್ಕೆ ಶ್ರೀ ಸಾಯಿ ಬೋರ್ವೆಲ್ಸ್ ಆಗಿರಲಿ. ಕೊಡಗು ಜಿಲ್ಲೆ ಅಥವಾ ಮೈಸೂರು ಜಿಲ್ಲೆಯ ಯಾವುದೇ ಭಾಗದಲ್ಲಿ ನಿಮ್ಮ ಮನೆ, ಸೈಟ್, ಎಸ್ಟೇಟ್ ಅಥವಾ ಜಮೀನಿನಲ್ಲಿ ಜಲಮೂಲವನ್ನು ಗುರುತಿಸಿ ಸ್ಪರ್ಧಾತ್ಮಕ ದರದಲ್ಲಿ 4.5 inches ಮತ್ತು 6.5 inches ಅಳತೆಯಲ್ಲಿ ಬೋರ್ವೆಲ್ ತೆಗೆದುಕೊಳ್ಳಲಾಗುವುದು. ಬೋರ್ವೆಲ್ ತೆಗೆಸಲು ಇದೀಗ ಸೂಕ್ತ ಸಮಯ. ಕೂಡಲೇ ಸಂಪರ್ಕಿಸಿ ಸಾಯಿ ಬೋರ್ವೆಲ್ಸ್. ಕಾಲ್ ಮಾಡಿ ಜಗದೀಶ್ 9663888549, ಪ್ರಶಾಂತ್ 9533284. ಗೋ ಗ್ಯಾಸ್ ಅಡಿಗೆ ಅನಿಲ ಈಗ ವಿರಾಜಪೇಟೆಯಲ್ಲಿ. ನಮ್ಮಲ್ಲಿ 10 kg ಡೊಮೆಸ್ಟಿಕ್ ಹಾಗೂ 19.2 kg ಕಮರ್ಷಿಯಲ್ ಸಿಲಿಂಡರ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಉತ್ತಮ ಸೇವೆಯೇ ನಮ್ಮ ಗುರಿ. ವಿರಾಜಪೇಟೆ ತಾಲೂಕಿಗೆ ಗೋ ಗ್ಯಾಸ್ ನ ಅಧಿಕೃತ ಮಾರಾಟಗಾರರು ತ್ರಿವೇಣಿ ಗ್ಯಾಸ್ ಏಜೆನ್ಸಿ, ನಿಯರ್ KSRTC ವಿರಾಜಪೇಟೆ, ಪ್ರೊಪರೈಟರ್ ಮಾಲಿಟಿರ ಪುನೀತ್ ಪೊನ್ನಣ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಕರ್ನಾಟಕ ರಾಜ್ಯ ಕೃಷಿಕ ಸಮಾಜತ್ರ ರಾಜ್ಯ ಸಮಿತಿ ಸದಸ್ಯನಾಯಿತು ಆಯ್ಕೆಯಾದ ಮಾಚೇಟಿರ ಚೋಟು ಕಾವೇರಪ್ಪ ಇಂಗಕ್ಕೆ ನಲ್ಲಮೆ ಬಂದಿತ್ತು. ಶ್ರೀಮತಿ ಪಿಂಜಾ ಶ್ರೀ, ಪುಚ್ಚಿಮಂಡ ಪಾರ್ವತಿ ಪಿಂಜಾ, ಈಶ್ವರ ಮುತ್ತಪ್ಪ ಬಾಳ್ಗೋಡು. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ ಒಂದು ಡಬಲ್ ಬೆಡ್ಶೀಟ್, 2 pillow cover ಫ್ರೀ. 12,000 ರೂಪಾಯಿಯ ಖರೀದಿಗೆ 4,490 ರೂಪಾಯಿಯ ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ ಒಂದು ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 pillow cover ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ಮೈಸೂರಿನ ದೇವರಾಜ ಅರಸ್ ರೋಡ್ ನಲ್ಲಿ ಶುಭಾರಂಭಗೊಂಡಿದೆ ಸ್ಟೇಟ್ಸ್ ಸ್ಟುಡಿಯೋ ಆಫ್ ದಿವಾಸ್. ಎಲ್ಲಾ ವಿಧದ ಈಗಿನ ಟ್ರೆಂಡ್ಸ್ ನ ಪ್ರಸಿದ್ಧ ಬ್ರಾಂಡ್ಸ್, ಎಥ್ನಿಕ್ ವೇರ್, ಗೌನ್ಸ್, ಲೆಹಂಗಾಸ್, ಶರಾರಾಸ್ ಹಾಗೂ ಎಲ್ಲಾ ಡ್ರೆಸ್ ಮೆಟೀರಿಯಲ್ಸ್ ಇಲ್ಲಿ ಲಭ್ಯವಿದೆ. ಭೇಟಿ ಕೊಡಿ ಸ್ಟೇಟ್ಸ್ ಸ್ಟುಡಿಯೋ ಆಫ್ ದಿವಾಸ್, ದೇವರಾಜ ಅರಸ್ ರೋಡ್, ಮೈಸೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನುಳ್ಳ ಕಾಳಿಮಡ ಮಮತಾ ಜನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿನ್ನ ತೋಟಗಾರಿಕಾ ಇಲಾಖೆ ಇಂಗಡ ಕೂಟಕೂಟತ್ ಪಣ್ಣಪೂ ಪ್ರದರ್ಶನ ನಾಳೆಂಜ ಈ ತಿಂಗಳ 20th. ಮಡಿಕೇರಿಯ ರಾಜಾ ಸೀಟ್ಲು ಪಿನ್ನ ಗಾಂಧಿ ಪರಂಬಲ ನಡಪ. ನಾಳೆ 24 hours ಕಾರ್ಯಕ್ರಮಕ್ಕೆ ಮೊಳಿಯಿಡುವ ಮಕ್ಕಕ್ಕ ಇಷ್ಟ ಆಪ ರೀತಿಯಲ್ಲಿ ಈ ಕುರಿ ಬೋರೆ ಬೋರೆ ಕಲಾಕೃತಿರ ಪೂ ಪಣ್ಣ ಪ್ರದರ್ಶನ ಮಾಡುವ ಅಲ್ಲತೆ ಗಾಂಧಿ ಪರಂಬುಲು ವಸ್ತು ಪ್ರದರ್ಶನ ಏರ್ಪಾಡು ಮಾಡಿತ್ತು ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಮಾಹಿತಿ ತಂದಿತ್ತು. ಯೂನಿಫಾರ್ಮಲ್ಲಿ ಬಪ್ಪ ವಿದ್ಯಾರ್ಥಿಯಕ್ಕೆ ಮಾತ್ರ ಬಣ್ಣೆ ಪ್ರವೇಶ ಉಂಡು. ಪಲಾಕ 8 hours ಬೈಟು 8:30 ಪ್ರವೇಶ ಇಪ್ಪ. ಜೇಂಕಾರ ಬ್ರ್ಯಾಂಡ್ ಪಿನ್ನ ಕೂರ್ಗ ಹನಿ ಬ್ರ್ಯಾಂಡ್ರ ಬೋರೆ ಬೋರೆ ಕಲಾಕೃತಿನ ಪೂಲಿಂಜ ಅಲಂಕಾರ ಮಾಡುವ ಅಂದು ಇವು ಅಣ್ಣಚಿ. ಇದೇ ನಾಳಂಕೆ ನುಪ್ಪದಾಂಗ ಹುತಾತ್ಮಗಡ ದಿನ ನಾಂದೋಡೆ ಕೈಪಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಎಂಗಡ ಕೊರವುಕಾರಿಕೆಯಲ್ಲಿ ಇಂದು ನಡೆದ ಪೂರ್ವ ತಯಾರಿ ಸಭೆಯಲ್ಲಿ ತೀರ್ಮಾನ ಮಾಡುಚಿ. ಮಡಿಕೇರಿಯ ಜಿಲ್ಲಾಧಿಕಾರಿ ಎಂಗಡ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರ ಚಿತಾಭಸ್ಮತನ ಜಿಲ್ಲಾ ಖಜಾನೆಲಿಂಜ ಮೆರವಣಿಗೆಯಲ್ಲಿ ಗಾಂಧಿ ಮಂಟಪಕ್ಕೆ ಅರ್ಥಪೋಯಿತು. ಸರ್ವಧರ್ಮ ಪ್ರಾರ್ಥನೆ ಮಾಡಿತು. ಗೌರವ ಕಾಟುವನಕ್ಕೆ ಮುಖ್ಯಪಟ್ಟವು ನರ್ತುವಕ್ಕೆ ತೀರ್ಮಾನ ಮಾಡುಚಿ. ಮುಖ್ಯಪಟ್ಟವು ಹಾಜರಿಂಜತ್. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ, ಕನ್ನಡ ಸಾಹಿತ್ಯ ಪರಿಷತ್ ನಾಪಕ್ಲು ಹೋಬಳಿ, ಕನ್ನಡ ಸಾಹಿತ್ಯ ಪರಿಷತ್ ಪಿನ್ನ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ಆಫ್ ಬೇತ್ ನಾಪೋಕ್ಲು ಇಂಗಡ ಕೂಡುಕೂಟತ್ ದಂಡಾರ್ಥ 24-25 ಸಾಲರ ಮಂಡೇಪಂಡ ಅಕ್ಕಮ್ಮ ಗಣಪತಿ ಸ್ಮಾರಕ ದತ್ತಿ ಪಿನ್ನ ಶ್ರೀ ಎಸ್ಎಸ್ ರಾಮಮೂರ್ತಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಾಳಂಕೆ 25 ಚನಿಯಾಚ ಪಲಾಕ 10:30 ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ಬೇತ್ಲು ನಡಪ. ಕೊಡಗು ಜಿಲ್ಲಾಡಳಿತ ಆದ ನೆಲೆ ಇದೇ 26 ಪಲಾಕ 9:00 ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪರಂಬಲು 76th ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡಪ. ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎಸ್ಎನ್ ಬೋಸರಾಜು ಅಂಗಡ ಓಜಪಾರುಚುಡುವ, ಮಡಿಕೇರಿಯ ವಿಧಾನಸಭಾ ಕ್ಷೇತ್ರತರ ಶಾಸಕಗಳಾದ ಡಾ ಮಂತರ್ಗೌಡ ಅಂಗಡ ಕೊರೋ ಕಾರ್ಯಕ್ರಮ ನಡಪ. ಕೊಡಗು ವೈದ್ಯಕೀಯ ಕಾಲೇಜರ ಎಲ್ಲಾ ತಜ್ಞಂಗಡಲಿಂಜ ಬಣ್ಣ ವೈದ್ಯಕೀಯ ತಪಾಸಣೆ ಶಿಬಿರ ಪಿಂಜ ಬಾರೆ ಬಾರೆ ಚೋರದಾನ ಶಿಬಿರ ಇದೇ 26 ಪೊಲಾಕ 9 ಗಂಟೆ ಲಿಂಜ ಮಜ್ಜಂಡು ದಂಡು ಗಂಟೆಗೆ ತನೆ ಮಡಿಕೇರಿರ ಪೊಲೀಸ್ ಮೈತ್ರಿ ಭವನತ ನಡಪ. ಕ್ಯಾನ್ಸರ್ ಎಕೋ ಇಸಿಜಿ ಬಿಪಿ ಶುಗರ್ ಕೂಡ ನನಕ್ಕೆ ಬೋರೆ ಬೋರೆ ಕಾಯಿಲೆಕ್ ಬಣ್ಣೆ ತಪಾಸಣೆ ಶಿಬಿರ ನಡಪ. ಬೂಂಡಿಯ ನಾವು ಈ ಅವಕಾಶತನ ಉಪಯೋಗಿಸಿಟ್ಟು ನಾಳೆ ರೊಳಲು 8 7 9 ದಂಡು 8 7 4 0 3 0 ಈ ನಂಬರ್ಗೆ ಸಂಪರ್ಕ ಮಾಡಿತು ನೋಂದಣಿ ಮಾಡಿಯವಲು. ಇದೇ ನಾಳಂಕೆ 25 ಪಲಾಕ 11 ಗಂಟೆಗೆ ಅಮ್ಮತಿರ ಗವರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ ಜಿಲ್ಲಾ ಮಟ್ಟದ